ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 5:30:24. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿಯ ನಮಸ್ಕಾರಗಳು ಹಾಗೂ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗದಲ್ಲಿ ಹಿಪ್ಪು ನೇರಳೆ ತಳಿಗಳು ಮತ್ತು ಬೇಸಾಯ ಈ ಕುರಿತು ತಲಘಟ್ಟಪುರದ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿಗಳಾಗಿರುವ ಡಾ ಆರ್ಎಂ ಶಿವಪ್ರಕಾಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಮಸ್ಕಾರ ಡಾ ಶಿವಪ್ರಕಾಶ್ ಅವರೇ. ನಮಸ್ಕಾರ. ಹಿಪ್ಪುನೇರಳೆ ಕೃಷಿಯನ್ನು ನಮ್ಮ ರೈತ ಬಾಂಧವರು ಇವತ್ತು ಸಾಕಷ್ಟು ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಹೌದು. ಹಿಪ್ಪನೇಳೆ ಒಂದು ಸೊಪ್ಪನ್ನು ಉತ್ಪಾದನೆ ಮಾಡಿ ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡಿ ರೇಷ್ಮೆ ಗೂಡಿನ ಉತ್ಪಾದನೆ ಮಾಡಿಕೊಂಡು ಮಾರಾಟ ಮಾಡಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಹಿಪ್ಪನೇಳೆ ಕೃಷಿಯ ಮೊದಲನೇ ಒಂದು ಅಂಗ ಅಂತಂದರೆ ಈ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳುವಂಥದ್ದು. ಹೌದು. ಆನಂತರ ಅವುಗಳ ಒಂದು ಬೇಸಾಯವನ್ನು ಮಾಡಿ ಈ ಒಂದು ಹಿಪ್ಪನೇಳೆ ಸೊಪ್ಪಿನ ಉತ್ಪಾದನೆ ಮಾಡಿ ಆಮೇಲೆ ನಾವು ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡಬೇಕಾಗುತ್ತೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹಿಪ್ಪನೇಳೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಈಗ ಪ್ರಾರಂಭದಲ್ಲಿ ಹಿಪ್ಪನೇಳೆ ತಳಿಗಳ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತವಾಗಿಯೂ. ಯಾರೇ ನಮ್ಮ ಸಂಸ್ಥೆಗೆ ಬಂದರೂ ರೈತರು ಅವ್ರು ಕೇಳುವಂತಹ ಮೊದಲನೇ ಪ್ರಶ್ನೆನೇ ನಿಮ್ಮ ಸಂಶೋಧನಾ ಸಂಸ್ಥೆಯಿಂದ ಯಾವ ಹೊಸ ತಳಿಯನ್ನ ಬಿಡುಗಡೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅವ್ರ ಉದ್ದೇಶ ಅಂತ ಹೇಳಿದ್ರೆ ಹೆಚ್ಚು ಇಳುವರಿಯನ್ನ ಪಡೆಯುವಂತಹ ತಳಿಗಳನ್ನ ತಾವು ಬೇಸಾಯ ಮಾಡಬೇಕು, ಅದರಿಂದ ಹೆಚ್ಚು ಲಾಭವನ್ನು ಪಡಿಬೇಕು ಅನ್ನೋದು ಅವರ ಆಶಯಾಗಿರುತ್ತೆ. ಆದರೆ ಒಂದು ತಳಿಯನ್ನ ಅಭಿವೃದ್ಧಿಪಡಿಸಬೇಕಾದ್ರೆ ತುಂಬಾ ವರ್ಷಗಳು ತಗೊಳ್ಳುತ್ತೆ. ಅದು ಯಾಕೆಂತ ಹೇಳಿದ್ರೆ ಇದು ವರ್ಷಕ್ಕೆ 5 ಅಥವಾ 6 ಬೆಳೆಯನ್ನ ಬೆಳೆಯುವಂತಹದ್ದು ಹಿಪ್ಪನೇಳೆ. ಅದನ್ನ ನಾವು 2-3 ವರ್ಷಗಳ ಕಾಲ ಅದರ ಪ್ರಯೋಗ ಮಾಡಿ ಆನಂತರ ನಾವು ಅದನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಈ ಹಿಪ್ಪನೇಳೆ ತಳಿಯನ್ನ ಅಭಿವೃದ್ಧಿಪಡಿಸಬೇಕಾದ್ರೆ ಅದರಲ್ಲಿ ಒಂದು ಮುಖ್ಯವಾದ ಅಂಗ ಅಂತ ಹೇಳಿದ್ರೆ ಜರ್ಮ್ಪ್ಲಾಸಮ್ ಬ್ಯಾಂಕ್ ಅಂತ ಹೇಳಿ. ಈ ಜರ್ಮ್ಪ್ಲಾಸಮ್ ಬ್ಯಾಂಕ್ ಅಂತ ಹೇಳಿದ್ರೆ ನಮ್ಮ ದೇಶದ ಮತ್ತು ಹೊರದೇಶಗಳಿಂದ ಸಂಗ್ರಹಿಸಿರ್ತಕ್ಕಂತಹ ಸಸ್ಯಗಳನ್ನ ಒಂದ್ ಕಡೆ ನಾವು ಬೆಳೆಸ್ತೀವಿ. ಅಂದ್ರೆ ಹೊರದೇಶಗಳಿಂದಲೂ ಕೂಡ ನಾವು ಹಿಪ್ಪನೇಳೆ ಸಸ್ಯಗಳನ್ನ ತಂದಿದ್ದೀವಿ ಮತ್ತೆ ನಮ್ಮ ದೇಶದಲ್ಲೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಿಗ್ತಕ್ಕಂತಹ ಹಿಪ್ಪನೇಳೆ ಸಸ್ಯಗಳನ್ನ ತಂದು ಅದನ್ನ ಒಂದು ಪ್ರದೇಶದಲ್ಲಿ 1 ಎಕರೆ ಅಥವಾ 2 ಎಕರೆ ಪ್ರದೇಶದಲ್ಲಿ ಅದನ್ನ ನಾಟಿ ಮಾಡಿ ಅಲ್ಲಿ ನಾವು ವಿವಿಧ ರೀತಿಯ ತಳಿಗಳನ್ನ ಸಂಗ್ರಹ ಮಾಡಿದ್ದೀವಿ, ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ಸಂಗ್ರಹ ಮಾಡಿರ್ತಕ್ಕಂತಹ ಹಿಪ್ಪನೇಳೆ ತಳಿಗಳು ಬಹಳ ವೈವಿಧ್ಯಮಯವಾಗಿರ್ತವೆ. ಒಂದು ಗಿಡ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ, ಒಂದು ಗಿಡ ತುಂಬಾ ಅಗಲವಾದ ಎಲೆಗಳನ್ನು ಬಿಡುತ್ತೆ, ಕೆಲವು ಚಿಕ್ಕದು ಎಲೆಗಳನ್ನು ಬಿಡುತ್ತೆ. ಸೊ ಹಾಗಾಗಿ ಇನ್ನು ಕೆಲವು ತಳಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆಳಕ್ಕೆ ತುಂಬಾ ಚೆನ್ನಾಗಿ ಬೇರು ಬಿಡೋದಿಲ್ಲ. ಕೆಲವು ವಿದೇಶಿ ತಳಿಗಳಿದಾವೆ, ಅವು ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ, ಎಲೆಗಳು ತುಂಬಾ ಅಗಲಾಗಿರ್ತವೆ, ಆದರೆ ಬೇರು ಬಿಡೋ ಸಾಮರ್ಥ್ಯ ಇರೋದಿಲ್ಲ. ಅಥವಾ ಕೆಲವು ವೆರೈಟಿಗಳು ಸ್ಪ್ರೌಟ್ ಆಗ್ತದೆ ಅಂದ್ರೆ ಚಿಗುರುತ್ತೆ ಮತ್ತೆ ಒಣಗೋಗ್ಬಿಡುತ್ತೆ. ಸೊ ಈ ರೀತಿಯ ಎಲ್ಲಾ ಸಮಸ್ಯೆಗಳು ಇರೋದ್ರಿಂದ ನಾವು ಯಾವ ಒಂದು ತಳಿ ನಮ್ಮ ಪ್ರದೇಶಕ್ಕೆ ಸೂಕ್ತ ಆಗುತ್ತೆ ಅದನ್ನ ಆಯ್ಕೆ ಮಾಡಿಕೊಂಡು ಆ ಜರ್ಮ್ಪ್ಲಾಸಮ್ ಬ್ಯಾಂಕ್ನಲ್ಲಿ ನಾವು ತಳಿಯನ್ನ ಅಭಿವೃದ್ಧಿಪಡಿಸಬೇಕಾಗುತ್ತೆ. ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲೂ ಸಹ ಇಂತಹ ಒಂದು ಜರ್ಮ್ಪ್ಲಾಸಮ್ ಬ್ಯಾಂಕ್ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಸುಮಾರು 380 ವಿವಿಧ ರೀತಿಯ ಹಿಪ್ಪನೇಳೆ ತಳಿಗಳನ್ನ ಸಂಗ್ರಹ ಮಾಡಿದ್ದೀವಿ. ಒಂದೊಂದು ತಳಿಯು ವಿಶಿಷ್ಟವಾದ ಗುಣಗಳನ್ನು ಹೊಂದಿದ್ದು ಗಿಡದ ಎತ್ತರ, ಎಲೆಗಳ ಆಕಾರ, ಅಗಲ, ಬಣ್ಣ, ಅದರ ನೀರಿನ ಅಂಶ, ಹಣ್ಣು, ಅವುಗಳ ಆಕಾರ, ರುಚಿ, ಬಣ್ಣ ಮತ್ತು ಕಡ್ಡಿಗಳ ಗಿಣ್ಣುಗಳ ನಡುವಿನ ಅಂತರ, ಯಾಕೆಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಗಿಣ್ಣುಗಳ ನಡುವಿನ ಅಂತರ ಚಿಕ್ಕದಾದಷ್ಟು ನಮಗೆ ಸೊಪ್ಪಿನ ಇಳುವರಿ, ನಂಬರ್ ಆಫ್ ಲೀವ್ಸ್ ಜಾಸ್ತಿ ಆಗ್ತದೆ, ಗಿಡಗಳ ಸೊಪ್ಪಿನ ಎಲೆಗಳ ಸಂಖ್ಯೆ ಜಾಸ್ತಿ ಆಗಿ ಸೊಪ್ಪಿನ ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಕಣ್ಣುಗಳ ಅಂದ್ರೆ ಕಡ್ಡಿಗಳ ಗಿಣ್ಣುಗಳ ನಡುವಿನ ಅಂತರ ಬಹಳ ಇಂಪಾರ್ಟೆಂಟ್. ಹೀಗೆ ಅನೇಕ ವೈವಿಧ್ಯತೆಯನ್ನು ಹೊಂದಿರತಕ್ಕಂತಹ ಇಪ್ಪನೇಳು ಗಿಡವನ್ನು ನಾವು ಆಯ್ಕೆ ಮಾಡಿಕೊಂಡು ಆ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳ ನಡುವೆ ನಾವು ಈ ಕ್ರಾಸ್ ಪಾಲಿನೇಷನ್ಸ್ ಅಥವಾ ಪರಾಗಸ್ಪರ್ಶ ಅಂತ ನಾವು ಹೇಳ್ತೀವಿ, ಪರಾಗಸ್ಪರ್ಶವನ್ನು ಏರ್ಪಡಿಸ್ತೀವಿ. ಪರಾಗಸ್ಪರ್ಶ ಅಂತೀವಿ, ಅದು ಪರಾಗಸ್ಪರ್ಶವನ್ನು ಏರ್ಪಡಿಸಿ ಒಂದು ಕಂಟ್ರೋಲ್ಡ್ ಹೈಬ್ರಿಡೇಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ನಮ್ಗೆ ಯಾವ ಒಂದು ತಳಿ ಬೇಕೋ ಅದನ್ನೇ ನಾವು ಸಪರೇಟ್ ಮಾಡಿಕೊಂಡು ಅದರಿಂದ ನಾವು ಕ್ರಾಸ್ ಪಾಲಿನೇಷನ್ ಮಾಡಿಸಿ ಅಭಿವೃದ್ಧಿ ಪಡಿಸುವಂತದ್ದು ಒಂದು. ಇನ್ನೊಂದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಪಾಲಿನೇಷನ್ಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ಎರಡು ಪದ್ಧತಿಗಳಿಂದಲೂ ಕೂಡ ನಾವು ತಳಿಗಳನ್ನ ಅಭಿವೃದ್ಧಿಪಡಿಸಬಹುದಾಗಿದೆ. ಈ ವಿಧಾನದಲ್ಲಿ ಬೆಳೆಸಿದಂತಹ ಸಸ್ಯಗಳನ್ನು ಆಯ್ಕೆ ಮಾಡಿ ಆ ಸಸ್ಯಗಳು ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ತಳಿಗಿಂತ ಹೆಚ್ಚು ಇಳುವರಿ ನೀಡುತ್ತೆ, ಚೆನ್ನಾಗಿ ಬೇರ್ ಬಿಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ, ಚಿಗುರುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಎಲ್ಲ ವಾತಾವರಣಕ್ಕೆ ಅದು ಸೂಕ್ತವಾಗಿದೆ ಅಂತ ಕಂಡುಬಂದಲ್ಲಿ ಅಂತಹ ತಳಿಗಳನ್ನು ಬೇರೆ ಮಾಡಿಕೊಂಡು ಅದನ್ನು ಆ ತಳಿಗಳನ್ನು ಬೇರ್ಪಡಿಸಿ ಆ ತಳಿಗಳನ್ನು ಬೇರೆ ಹೆಚ್ಚು ಇಳುವರಿ ತರತಕ್ಕಂತಹ ವೆರೈಟಿಗಳ ಜೊತೆಗೆ ಅದನ್ನ ನಾವು ಮೌಲ್ಯಮಾಪನ ಮಾಡ್ತೀವಿ, ಹೋಲಿಕೆ ಮಾಡಿ ನೋಡೋದು. ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟು ಸುಲಭ ಅಲ್ಲ ಒಂದು ವೆರೈಟಿ ಅಂತ ತರಬೇಕಾದ್ರೆ. ಈಗ ಒಂದು ವೆರೈಟಿಗಿಂತಲೂ ಇನ್ನೊಂದು ವೆರೈಟಿ ಜಾಸ್ತಿ ಇಳ್ ಬರ್ತಾ ಇದೆ ಅಂತಂದಾಗ ನಾವು ಇದನ್ನ ರಿಲೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಭಾರತದಲ್ಲಿ ಬೇರೆ ಬೇರೆ ಕಡೆ ಏನೇನು ಹೊಸ ತಳಿಗಳಾಗಿದೆ ಆ ಎಲ್ಲಾ ತಳಿಗಳ ಜೊತೆ ಇದನ್ನ ನಾವು ಕಾಂಪಿಟೇಷನ್ ಇದೊಂದು ಹೋಲಿಕೆ ಒಟ್ಟಿಗೆ ಬೆಳೆಸಿ ಅದನ್ನ ನೋಡ್ತೀವಿ. ಈ ರೀತಿ ಒಟ್ಟಿಗೆ ಬೆಳೆಸಬೇಕಾದ್ರೆ ಆ ಎಲ್ಲಾ ತಳಿಗಳ ಜೊತೆ ಇದನ್ನ ಬೆಳೆಸಿ ಒಂದು ಎರಡು ಮೂರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಆ ನಂತರ ಅದು ನಾವು ಅಪೇಕ್ಷಿಸಿದಂತಹ ಇಳುವರಿ ಅದ್ರಲ್ಲಿ ಬರ್ತಾ ಇದೆ, ನಮ್ಮ ನಿರೀಕ್ಷೆಯಷ್ಟು ಇಳುವರಿ ಬರ್ತಾ ಇದೆ ಅಂತಂದಾಗ ಮಾತ್ರ, ಅದು ಖಾತ್ರಿ ಆದಾಗ ಮಾತ್ರ ಅದನ್ನ ನಾವು ರೈತರಿಗೆ ಬಿಡುಗಡೆ ಮಾಡ್ತೀವಿ. ಈಗ ಅಂದ್ರೆ ಈಗ ಸದ್ಯದಲ್ಲಿ ತಳಿಗಳು ಇರ್ತವೆ, ಹೌದು, ಅವುಗಳಿಗಿಂತ ಹೊಸ ತಳಿ ಎಷ್ಟು ಮಟ್ಟಿಗೆ ಹೆಚ್ಚಿನ ಇಳುವರಿ ಕೊಟ್ಟಾಗ ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಂದ್ರೆ, ಸಾಮಾನ್ಯವಾಗಿ ಈಗ ಚಾಲ್ತಿಯಲ್ಲಿ ಏನಿದೆಯೋ ನಾವು ಯಾವಾಗಲೂ ಬಿಲ್ಡರ್ಗೆ ಏನ್ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ವೆರೈಟಿ ಆಲ್ರೆಡಿ ಇರುತ್ತೆ ಭೂಮಿನಲ್ಲಿ, ಅವನ ಲ್ಯಾಂಡ್ ಅಲ್ಲಿ. ಸೊ ನಾವ್ ಏನೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕಾದ್ರೆ ಹೊಸ ತಳಿನ ತರಬೇಕಾದ್ರೆ ಅದು ಹೆಚ್ಚಿನ ಇಳುವರಿಯನ್ನ ಕೊಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವ ರೈತರು ಕೂಡ ಅದನ್ನ ಇಷ್ಟಪಡೋದಿಲ್ಲ. ಒಂದು ಶೇಕಡ 20% ಕೊಡಬೇಕಾಗತ್ತೆ, ಒಂದು 10% ಇದ್ರೂ ಕೂಡ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಭಾರತ ವೈವಿಧ್ಯಮಯವಾದಂತಹ ವಾತಾವರಣ ಹೊಂದಿರತಕ್ಕಂಥದ್ದು, ಭೂಮಿಯನ್ನು ಹೊಂದಿರತಕ್ಕಂಥದ್ದು, ಹಾಗಾಗಿ ಅಟ್ಲೀಸ್ಟ್ ಬೇರೆ ಒಂದ್ ಎರಡ್ ಮೂರು ಕಡೆಗಾದ್ರೂ ಅದು ಸೂಕ್ತ ಆಗ್ಬಹುದು. ಅಂದ್ರೆ ನಾವು ಎಷ್ಟೇ ಉತ್ತಮವಾದಂತಹ ತಳಿಯನ್ನು ಹೊಂದಿದ್ರೂ ಕೂಡ ಬೇರೆ ಬೇರೆ ತಳಿಗಳನ್ನ ಹೊಂದೋದು ಬಹಳ ಮುಖ್ಯ. ಹೌದು, ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ. ಹೌದು, ಮತ್ತೆ ಒಂದೇ ತಳಿ ಚೆನ್ನಾಗಿದೆ ಅಂತ ಇಟ್ಕೊಂಡ್ರೆ ಅದು ಒಂದಲ್ಲ ಒಂದಿನ ಕೀಟ ರೋಗಗಳಿಗೆ ತುತ್ತಾಗ್ಬಹುದು, ತುತ್ತಾಗಿ ಇಡೀ ಬೆಳೆನೇ ಹೋಗುವಂತ ಸಾಧ್ಯತೆ. ಹಾಗಾಗಿ ವಿವಿಧ ತಳಿಗಳನ್ನ ಇಟ್ಕೊಳ್ಳೋದು ಬಹಳ ಮುಖ್ಯ. ಪ್ಯಾರಲಲ್ ಆಗಿ ನಮಗೆ ಬೇರೆ ಬೇರೆ ತಳಿಗಳಿದ್ದಾಗ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳಿದ್ದಾಗ ರೈತರು ಆ ತಳಿಗಳನ್ನ ಉಪಯೋಗಿಸಿಕೊಂಡು ಕೃಷಿಯನ್ನು ಮಾಡಬಹುದು. ಈಗ ಮುಖ್ಯವಾಗಿ ಹಿಪ್ಪನೇರಳೆ ಸಸ್ಯದಲ್ಲಿ ಹೆಣ್ಣು ಸಸ್ಯ ಅಥವಾ ಗಂಡು ಸಸ್ಯ ಅಂತ ಹೀಗೆ ಬೇರೆ ಬೇರೆ ಇರ್ತವೆಯೇ? ಹೌದು ನೋಡಿ, ಇದು ಬಹಳ ಒಂಥರ ವಿಶಿಷ್ಟವಾದಂತಹ ಸಸ್ಯ. ಈ ತಳಿಯನ್ನು ಅಭಿವೃದ್ಧಿಪಡಿಸುವಾಗ ಹಿಪ್ಪನೇರಳೆ ಗಿಡ ಹೆಣ್ಣು ಜಾತಿಯಾದ ಅಥವಾ ಗಂಡು ಜಾತಿಯಾದ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಜರ್ಮ್ಪ್ಲಾಸಮ್ನಲ್ಲಿ ಹೆಣ್ಣು ಗಿಡವೇ ಬೇರೆ ಇರುತ್ತೆ ಮತ್ತು ಈ ಗಂಡು ಗಿಡನೇ ಬೇರೆ ಇರುತ್ತೆ. ಅಂದ್ರೆ ಹೆಣ್ಣು ಗಿಡ ಹೆಣ್ಣು ಹೂವನ್ನು ಬಿಡ್ತಾ ಇರುತ್ತೆ, ಗಂಡು ಗಿಡ ಗಂಡು ಹೂಗಳನ್ನು ಬಿಡ್ತಾ ಇರುತ್ತೆ. ಗಂಡು ಗಿಡದಲ್ಲಿ ಬರುವಂತಹ ಗಂಡು ಹೂವಿನ ಪರಾಗರಣಗಳನ್ನು ಸಂಗ್ರಹಿಸಿ ಹೆಣ್ಣು ಗಿಡದಲ್ಲಿ ಇರತಕ್ಕಂತಹ ಹೂವಿನ ಮೇಲೆ ಅದನ್ನು ಸಿಂಪಡಣೆ ಮಾಡಿದಾಗ ಪರಾಗಸ್ಪರ್ಶ ಏರ್ಪಡುತ್ತೆ. ಕೆಲವು ಜಾತಿಯ ಸಸ್ಯಗಳಲ್ಲಿ ಒಂದೇ ಹಿಪ್ಪನೇರಳೆ ಗಿಡ, ಆ ಒಂದೇ ಹಿಪ್ಪನೇರಳೆ ಗಿಡದಲ್ಲಿ ಒಂದು ರೆಂಬೆಯಲ್ಲಿ ಗಂಡು ಹೂಗಳು ಬಿಡುತ್ತೆ, ಇನ್ನೊಂದು ರೆಂಬೆಯಲ್ಲಿ ಹೆಣ್ಣು ಹೂಗಳನ್ನು ಬಿಡುತ್ತೆ. ಈ ಒಂದು ಇದು ಕೂಡ ನಮ್ಮ ಹಿಪ್ಪನೇರಳೆ ಗಿಡದಲ್ಲಿ ಇದೆ. ಮತ್ತೆ ಇನ್ನೂ ಒಂದು ವಿಶಿಷ್ಟ ಅಂತಂತ ಹೇಳಿದ್ರೆ, ಒಂದು ಗಿಡದಲ್ಲೇನೆ ಒಂದು ಹೂಗೊಂಚಲಿನಲ್ಲೇನೆ ಅಂದ್ರೆ ಇನ್ಫ್ಲಾರೆಸೆನ್ಸ್ ಅಂತ ಹೇಳ್ತೀವಿ, ಆ ಹೂಗೊಂಚಲಿನಲ್ಲೇನೆ ಮೇಲ್ಭಾಗದ ಹೂಗಳು ಅಂದ್ರೆ ಇನ್ಫ್ಲಾರೆಸೆನ್ಸ್ ಅಂದ್ರೆ ಸಣ್ಣ ಸಣ್ಣ ಹೂಗಳು ಸೇರಿ ಆಗಿರ್ತಕ್ಕಂಥ ಹೂವಿನ ಗುಚ್ಚ ಇದ್ದ ಹೂವಿನ ಗುಚ್ಚ ಅಂತಂತ ಹೇಳ್ತೀವಿ. ಆ ಹೂವಿನ ಗುಚ್ಚದಲ್ಲಿ ಮೇಲ್ಭಾಗದ ಹೂಗಳು ಗಂಡು ಹೂಗಳಾಗಿರ್ತವೆ, ಮತ್ತೆ ಅದೇ ಹೂಗುಚ್ಚದಲ್ಲಿ ಕೆಳಭಾಗದ ಹೂಗಳು ಹೆಣ್ಣು ಹೂಗಳಾಗಿರ್ತವೆ. ಹೀಗೆ ಸಾಕಷ್ಟು ವೈವಿಧ್ಯತೆ ಇರುತ್ತೆ. ಹೌದು, ಜರ್ಮ್ಪ್ಲಾಸಮ್ ಬ್ಯಾಂಕ್ ಅಲ್ಲಿ ಅನೇಕ ರೀತಿಯ ಗುಣಲಕ್ಷಣಗಳನ್ನ ಹೊಂದಿರುವಂತಹ ಸಸ್ಯಗಳನ್ನ ಸ್ವಾಭಾವಿಕವಾಗಿ ಅಲ್ಲೇ ಪರಾಗಸ್ಪರ್ಶ ಕ್ರಿಯೆ ನಡೆಸಿ ಅವುಗಳಿಂದಲೂ ಸಹ ನಾವು ಒಂದು ಉತ್ತಮವಾದ ಇಳುವರಿಯನ್ನ ಪಡೆಯಬಹುದು. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂತ ಹೇಳಿದ್ರೆ M5 ತಳಿ, ಇದು ಚನ್ನಪಟ್ಟಣದ ಸಮೀಪ ಕಣ್ವಾ ಅನ್ನೋ ಒಂದು ಫಾರ್ಮ್ನಲ್ಲಿ, ಆ ಕಣ್ವಾ ಅನ್ನೋ ಫಾರ್ಮ್ನಲ್ಲಿ ನ್ಯಾಚುರಲ್ ಆಗಿ ಈ ರೀತಿ ಒಂದು ಹೈಬ್ರಿಡ್ ಆಗಿ ಬಂದಿರತಕ್ಕಂಥದ್ದು. ಆ M5 ತಳಿ ಎಲ್ಲಾ ಕಡೆ ಜನಪ್ರಿಯವಾಗಿ ಅದಕ್ಕೆ ಅದನ್ನ ಕಣ್ವಾ 5 ಅಂತ ಕರೀತಾರೆ. ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಹೈಬ್ರಿಡೇಷನ್ ಆಗಿ ಬಂದಿರತಕ್ಕಂತಹ ತಳಿ. ಈಗಲೂ ಕೂಡ ಅದು ಪ್ರಚಲಿತದಲ್ಲಿದೆ. ಈಗ ಬಹಳ ಕಡಿಮೆ ಆಗಿಬಿಟ್ಟಿದೆ, ಇಲ್ವೇ ಇಲ್ಲ ಅಂತ ಕೂಡ ಹೇಳಬಹುದು. ಈಗ V1 ವೆರೈಟಿ ಬಂದ ನಂತರ ಆ ಒಂದು ತಳಿ ಸ್ವಲ್ಪ ಬೇಡಿಕೆ ಕಳ್ಕೊಂಡಿದೆ ಅಂತ ಇಲ್ವೇ ಇಲ್ಲ ಅಂತ ಕೂಡ ಹೇಳ್ಬೋದು. ಇನ್ನು ಮುಖ್ಯವಾಗಿ ಹಿಪ್ಪನೇರಳೆಯಲ್ಲಿ ಇರುವಂತಹ ಹೊಸ ತಳಿಗಳು ಯಾವ್ಯಾವ ಅಂತ ಪರಿಚಯ ಮಾಡಿಕೊಡ್ತೀರಾ? ಪ್ರಾರಂಭದಲ್ಲಿ ನಮಗೆ ಹಳೆ ಮೈಸೂರು ಪ್ರಾಂತ್ಯ ಆಗ ಇದ್ದಾಗ ಹಳೆ ಕರ್ನಾಟಕ ಆ ಥರದಲ್ಲಿ ಮೈಸೂರು ಲೋಕಲ್ ಅಥವಾ ನಾಟಿ ತಳಿ ಅಂತ ಇತ್ತು. ಅದನ್ನು ಬಿಟ್ಟರೆ ಯಾವುದು ಬೇರೆ ಅಂತ ಜನಪ್ರಿಯವಾದಂಥ ತಳಿಗಳಿರಲಿಲ್ಲ. ಆ ನಂತರ ಬಂದದ್ದೇ M5 ತಳಿ, ಕಣ್ವ ತಳಿ ಅಂತ ಹೇಳ್ತೀವಲ್ಲ, ಈ ಕಣ್ವ ತಳಿ ಬಂತು. ಅದು ಜನಪ್ರಿಯವಾಯಿತು, ಇಡೀ ಕರ್ನಾಟಕದಲ್ಲಿ ಅದೊಂದೇ ತಳಿ ಇದ್ದದ್ದು. ಆಮೇಲಿಂದ ನಮ್ಮ ಸಂಸ್ಥೆಯಿಂದ ಹಲವಾರು ವೆರೈಟಿಗಳನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ವಿಶ್ವ ಅಂತಂತೇಳಿ ವೆರೈಟಿ, ಇದನ್ನು DD ವೆರೈಟಿ ಅಥವಾ ಡೆಹ್ರಾಡೂನ್ ವೆರೈಟಿ ಅಂತ ಕೂಡ ಹೇಳ್ತೀವಿ. ಇದು ಡೆಹ್ರಾಡೂನಿಂದ ಆಯ್ಕೆ ಮಾಡಿ ತಂದಂತಹ ಕಡ್ಡಿಗಳಿಂದ ಬೆಳೆಸಿ ತಂದಂತಹ ಒಂದು ತಳಿ. ಅದಾದ ನಂತರ ವಿಶಾಲ ಅಂತಂತೇಳಿ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಇದು ಕೂಡ ಹೆಚ್ಚಿನ ಇಳುವರಿ ಕೊಡುವಂಥದ್ದು. ಮತ್ತು Suvarna 1, Suvarna 2 ಮತ್ತು Suvarna 3 ಅಂತ ಈ ಒಂದು ಮೂರು ತಳಿಗಳನ್ನು ಕೂಡ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ Suvarna 3 ಅನ್ನೋ ಒಂದು ತಳಿ ಉತ್ತಮವಾದ ಹಣ್ಣನ್ನು ಬಿಡುತ್ತೆ. ಓಹೋ, ಈಗ ರೈತರು ಉಪ ಉತ್ಪನ್ನಗಳನ್ನು ನಾವು ಮಾಡ್ತೀವಿ, ಆ ಥರದ್ದೇನಾದರೂ ಒಂದು ಅವಕಾಶ ಇದ್ದರೆ ಈ ಥರ Suvarna 3 ಇಂತಹ ತಳಿಗಳನ್ನು ಉಪಯೋಗಿಸಿ ಈ ಕಡೆ ಹಣ್ಣನ್ನು ಬೆಳ್ಕೋಬೋದು. ಮತ್ತು ಒಳ್ಳೆಯ ಗುಣಮಟ್ಟದ ಸೊಪ್ಪು ಮತ್ತು ಇಳುವರಿ ಬರ್ತಕ್ಕಂಥ ವೆರೈಟಿಯನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ನಂತರ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯವರು ಹಲವಾರು ವೆರೈಟಿಗಳನ್ನು ತಂದಿದ್ದಾರೆ. ಅವುಗಳಲ್ಲಿ ಕೆಲವು ಮುಖ್ಯವಾದಂಥದ್ದು S13, S34, S36, S54, V1 ವೆರೈಟಿ ಇತ್ಯಾದಿ. ಇದರಲ್ಲಿ ಈಗ S13 ಮತ್ತು S34 ಅನ್ನ ಮರಗಳ ರೂಪದಲ್ಲಿ ಮತ್ತು ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಮರಗಳಾಗಿ ಬೆಳೆಯೋದಕ್ಕೆ ಉಪಯೋಗಿಸ್ತಾರೆ. S36 ವೆರೈಟಿಯನ್ನು ಚಾಕಿ ಹುಳುಗಳಿಗೋಸ್ಕರ ಅಂತಲೇ ಬಿಡುಗಡೆ ಮಾಡಿದ್ದಾರೆ. ಅದು ಸೊಪ್ಪು ಭಾಳ ಮೃದುವಾಗಿರುತ್ತೆ. ಈ S54 ಅಂತ ವೆರೈಟಿ ಅದು ತುಂಬ ಚೆನ್ನಾಗಿ ಬರ್ತಾ ಇತ್ತು, ಆದರೆ ಎಲೆ ತುಂಬ ಬೇಗ ಬಾಡ್ತಾ ಇದ್ದರಿಂದ ಅದನ್ನು ಹೆಚ್ಚಿಗೆ ಪ್ರಚಾರ ಮಾಡಲಿಕ್ಕಾಗಲಿಲ್ಲ, ಅದು ಹೆಚ್ಚು ರೈತರಲ್ಲಿ ಇಲ್ಲ. ಅದು ಈಗ ಎಲ್ಲ ಕರ್ನಾಟಕದಾದ್ಯಂತ ಇರೋವಂಥ ಮುಖ್ಯವಾದ ತಳಿ ಅಂತ ಹೇಳಿದ್ರೆ V1 ತಳಿನೇ. ಇದು ಉತ್ಕೃಷ್ಟವಾದ ಸೊಪ್ಪನ್ನು ಕೊಡ್ತಾ ಇದೆ ಮತ್ತು ಇಳುವರಿನೂ ಕೂಡ ಚೆನ್ನಾಗಿದೆ. ವಿಕ್ಟರಿ ಅಂತ ಕೂಡ ಹೇಳ್ತಾರೆ, ಅದನ್ನ V1 ತಳಿ ಅಂತ ಹೇಳ್ತಾರೆ. ಈಗ ತಾವು ವಿವಿಧ ತಳಿಗಳನ್ನು ಪಟ್ಟಿ ಮಾಡಿದ್ರಿ, ಈ ತಳಿಗಳ ಸೊಪ್ಪಿನ ಇಳುವರಿ ಕ್ಷೇತ್ರ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಇದೆ ಅಂತಾರೆ? ಈಗ ನಾವು ಹಳೆ ಮೈಸೂರು ಪ್ರಾಂತ್ಯದಲ್ಲಿದ್ದಂತಹ ಮೈಸೂರು ಲೋಕಲ್ ತಳಿ ಅಂತ ಏನು ಹೇಳಿದ್ವಿ, ಅದು 8-10,000 ಕೆಜಿ ಸೊಪ್ಪನ್ನು 1 ಎಕರೆಗೆ 1 ವರ್ಷಕ್ಕೆ ಕೊಡ್ತಾ ಇತ್ತು. ಅದಾದ ನಂತರ ಬಂದಂಥದ್ದು ಸುಧಾರಿತ ತಳಿ M5 ತಳಿ, ಅದು ಸುಮಾರು 12-14,000 ಕೆಜಿ ಸೊಪ್ಪನ್ನು ಕೊಡ್ತಾ ಇತ್ತು. ಅದಾದ ನಂತರ S36 ಅಂತ ವೆರೈಟಿಯನ್ನು ಕೇಂದ್ರ ರೇಷ್ಮೆ ಮಂಡಳಿಯವರು ಬಿಡುಗಡೆ ಮಾಡಿದ್ರು. ಆ S36 15-17,000 ಕೆಜಿ ಸೊಪ್ಪನ್ನು ಕೊಡ್ತಾ ಇದೆ. ನಮ್ಮ ಸಂಸ್ಥೆಯಿಂದ ವಿಶ್ವ ಅಂತೇಳಿ ವೆರೈಟಿಯನ್ನು ಬಿಡುಗಡೆ ಮಾಡಿದ್ವಿ, ಅದು 18-20,000 ಕೆಜಿಯಷ್ಟು ಸೊಪ್ಪನ್ನು ವರ್ಷಕ್ಕೆ ಕೊಡ್ತಾ ಇದೆ. ಅದಾದ ನಂತರ ಈಗ ಇತ್ತೀಚೆಗೆ ಎಲ್ಲ ಜನಪ್ರಿಯ ಆಗಿರತಕ್ಕಂಥದ್ದು V1 ವೆರೈಟಿ, ಅದೆಲ್ಲರಿಗೂ ಗೊತ್ತಿರುವಂಥದ್ದು, ಅದು ಸುಮಾರು ಒಂದು 23-24,000 ಕೆಜಿಯಷ್ಟು ಸೊಪ್ಪನ್ನು ಕೊಡ್ತಾ ಇದೆ. ನಮ್ಮ ಸಂಸ್ಥೆಯಿಂದ Suvarna 1, Suvarna 2 ಮತ್ತು Suvarna 3 ಅನ್ನೋ ಒಂದು ಈ ಮೂರು ತಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ವಿ ಇತ್ತೀಚೆಗೆ. ಅವು ಕೂಡ ಉತ್ತಮವಾದ ಇಳುವರಿಯನ್ನು ಕೊಡ್ತಾ ಇದೆ, ಸುಮಾರು 25,000 ಹೆಚ್ಚಿನ ಕೆಜಿ ಸೊಪ್ಪನ್ನು ಕೊಡ್ತಾ ಇದ್ದಾವೆ. ಮತ್ತು ಈಗ ವಿಶಾಲ ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಈ ತಳಿಯಿಂದ ಸುಮಾರು 25,000 ಹೆಚ್ಚು, ಅಂದರೆ V1 ವೆರೈಟಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೊಪ್ಪನ್ನು ಅಲ್ಲಿ ಉತ್ಪಾದನೆ ಮಾಡಬಹುದಾಗಿದೆ. ಒಂದು ಎಕರೆ ಪ್ರದೇಶದಲ್ಲಿ 1 ವರ್ಷಕ್ಕೆ 25,000 ಹೆಚ್ಚಿನ ಕೆಜಿ ಸೊಪ್ಪನ್ನು ಪಡಿಬಹುದಾಗಿದೆ. ಈಗ ಸಾಕಷ್ಟು ಹೆಚ್ಚು ಇಳುವರಿಯನ್ನು ಈ ತಳಿಗಳು ಕೊಡ್ತವೆ. ಹೌದು, ಅದರಿಂದ ನಾವು ಅವಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೋಷಕಾಂಶಗಳನ್ನು ಗೊಬ್ಬರಗಳನ್ನು ನೀಡಬೇಕಾಗತ್ತೆಯೇ? ಹೌದು, ಖಂಡಿತವಾಗಿ. ಯಾಕೆ ಅಂತ ಹೇಳಿದ್ರೆ ರೈತರು ಯಾವುದೇ ತಳಿಯನ್ನು ಉಪಯೋಗಿಸಲಿ, ಅದು V1 ಆಗಿರ್ಬೋದು, ವಿಶಾಲ ಆಗಿರ್ಬೋದು, Suvarna ಆಗಿರ್ಬೋದು, ಸಾಮಾನ್ಯವಾಗಿ ರೈತರು ಹೇಳೋದು ಅಂತ ಹೇಳಿದ್ರೆ ಪ್ರಾರಂಭದ ರೇಷ್ಮೆ ಕೃಷಿ ಪ್ರಾರಂಭದ ವರ್ಷಗಳಲ್ಲಿ ಇಳುವರಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಒಳ್ಳೆ ಬೆಳೆ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಆದರೆ ವರ್ಷಗಳು ಕಳೆದ ನಂತರ ಇಳುವರಿ ಕಡಿಮೆ ಆಗ್ತಾ ಹೋಗ್ತು ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ನಾವು ಅಧಿಕ ಇಳುವರಿಯನ್ನು ನಾವು ಬೆಳೆಸಿದಾಗ ಅದು ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಳ್ತಾ ಹೋಗುತ್ತೆ. ಸೊ ನಾವು ಸೂಕ್ತವಾದ, ನಾವೇನು ಒಂದು ಶಿಫಾರಸು ಮಾಡಿರ್ತೀವಿ ಅಂತಹ ಸುಧಾರಿತ ಬೇಸಾಯ ಕ್ರಮಗಳನ್ನು ರೈತ ಅನುಸರಿಸದೆ ಹೋದರೆ ಅವನಿಗೆ ಹೆಚ್ಚಿನ ಇಳುವರಿ ಬರೋದಿಲ್ಲ, ಭೂಮಿಯ ಫಲವತ್ತತೆ ಪ್ರತಿ ವರ್ಷ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ತುಂಬಾ ಜನ ರೈತರುಗಳು ನಮಗೆ ಒಂದು ಹಲವಾರು ವರ್ಷಗಳಾದ ನಂತರ ಬೆಳೆ ಹಾಳಾಯಿತು ಅಂತ ಕೂಡ, ಇಳುವರಿ ಕಡಿಮೆ ಬರ್ತಾ ಇದೆ, ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅಂತ. ಅಧಿಕ ಇಳುವರಿ ನೀಡುವ ತಳಿಗಳು ಅಧಿಕ ಪ್ರಮಾಣದಲ್ಲಿ ಮಣ್ಣಿನ ಪೋಷಕಾಂಶಗಳನ್ನು ಹೀರಿಕೊಂಡು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಬೇಗನೆ ಕಡಿಮೆ ಆಗ್ತಾ ಹೋಗ್ತದೆ. ವರ್ಷಕ್ಕೆ ಸುಮಾರು 60-70,000 ಕೆಜಿ ಸೊಪ್ಪನ್ನು ನಾವು ಬಿಡಿಸ್ತಾ ಇದ್ದೀವಿ. ಈ ರೀತಿ ನಾವು ಸೊಪ್ಪನ್ನ ಬಿಡಿಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹೌದು, ಇತ್ತೀಚೆಗೆ ನಾವು ಶೂಟ್ ಫೀಡಿಂಗ್ ಅಂತ ಒಂದು ಪದ್ಧತಿಯಿಂದ ಹುಳು ಸಾಕಣೆ ಮಾಡ್ತಾ ಇದ್ದೀವಿ. ರೆಂಬೆ ಪದ್ಧತಿ, ರೆಂಬೆ ಪದ್ಧತಿ ಅಂತ ನಾವು ಎಲೆಗಳ ಜೊತೆಗೆ ರೆಂಬೆಯನ್ನು ಕೂಡ ನಾವು ಕಟಾವು ಮಾಡ್ತೀವಿ. ಈಗ ರೆಂಬೆ ಕಟಾವು ಪದ್ಧತಿಯಲ್ಲಿ ಕಡ್ಡಿಗಳನ್ನು ಕೂಡ ಕತ್ತರಿಸೋದ್ರಿಂದ ಇನ್ನೂ ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳು ಭೂಮಿಯಿಂದ ಹೊರಗೆ ಬರ್ತಾ ಇರ್ತವೆ. 1 ಹೆಕ್ಟೇರ್ ಪ್ರದೇಶದಿಂದ, ಇದು ನಮ್ಮ ಸಂಶೋಧನೆ ಮಾಡಿರ್ತಕ್ಕಂಥ ವಿಷಯ, 1 ಹೆಕ್ಟೇರ್ ಪ್ರದೇಶದಿಂದ ಸುಮಾರು 400-600 ಕೆಜಿಯಷ್ಟು ಸಾರಜನಕ ಮಣ್ಣಿನಿಂದ ಹೊರಗಡೆ ಬರುತ್ತೆ. ಹಾಗೆಯೇ 40-60 ಕೆಜಿಯಷ್ಟು ರಂಜಕ ಹೊರಗಡೆ ಬರುತ್ತೆ, ಮತ್ತೆ 300-450 ಕೆಜಿಯಷ್ಟು ಪೊಟ್ಯಾಸಿಯಂ ಹೊರಬರುತ್ತೆ. ಇದು ಮೇಜರ್ ನ್ಯೂಟ್ರಿಯಂಟ್ಸ್ಗಳು, ಪ್ರಧಾನ ಪೋಷಕಾಂಶಗಳು. ಇದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಮತ್ತು ಇತರೆ ಮೈಕ್ರೋನ್ಯೂಟ್ರಿಯಂಟ್ಸ್ಗಳು ಕೂಡ ಭೂಮಿಯಿಂದ ಹೊರಗಡೆ ಬರ್ತಾ ಇರ್ತವೆ. ಸೂಕ್ಷ್ಮ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅಂತ ಹೇಳ್ತೀವಲ್ಲ ಅದು. ಈ ರೀತಿ ನಾವು ಕೊಡ್ತಾ ಇರತಕ್ಕಂಥದ್ದು ಬರೀ ಎನ್ ಪಿ ಕೆ, ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ, ಆದರೆ ಹೊರಗೆ ಬರ್ತಾ ಇರೋದು ಎಲ್ಲಾ ನ್ಯೂಟ್ರಿಯಂಟ್ಸ್ಗಳು ಕೂಡ ಕಡಿಮೆ ಆಗ್ತವೆ. 16 ಪೋಷಕಾಂಶಗಳು ಬಳಕೆ ಆಗ್ತಾ ಇರ್ತವೆ ಒಂದು ಸಸ್ಯದ ಬೆಳವಣಿಗೆಗೆ. 16 ಪೋಷಕಾಂಶಗಳು ಮುಖ್ಯ. ಹಾಗಾಗಿ ನಾವು ಕೊಡ್ತಾ ಇರೋದು ಮೂರು ಪ್ರಧಾನ ಪೋಷಕಾಂಶಗಳು. ಹಾಗಾಗಿ ಖಂಡಿತವಾಗಿಯೂ ಸ್ವಲ್ಪ ಬೆಳೆ ಹಾಳಾಗಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ನಾವು ಸಮಗ್ರ ರೀತಿಯಲ್ಲಿ ಪೋಷಕಾಂಶ ಕೊಡಬೇಕಾಗುತ್ತೆ, ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಮತ್ತು ಏನು ಶಿಫಾರಸ್ ಮಾಡಿರ್ತೀವಿ ಆ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು. ಅದನ್ನ ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಆದರೂ ಕೊಡಿ, ಸಾವಯವ ಗೊಬ್ಬರಗಳ ಮುಖಾಂತರ ಆದರೂ ಕೊಡಿ. ಆದರೆ ಇತ್ತೀಚೆಗೆ ಈ ರಾಸಾಯನಿಕಗಳ ಬಳಕೆಯಿಂದ ದುಷ್ಪರಿಣಾಮ ಆಗ್ತಾ ಇದೆ ಅಂತ ಹೇಳ್ತಾ ಇರೋದ್ರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸೋದು ಬಹಳ ಸೂಕ್ತ ಅಂತಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಈಗ ಸಾವಯವ ಗೊಬ್ಬರಗಳನ್ನು ತೆಗೆದುಕೊಂಡಾಗ ಪೋಷಕಾಂಶಗಳ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಹೌದು, ಆದರೂ ಕೂಡ ಇದು ಹೇಗೆ ಸಹಕಾರಿಯಾಗುತ್ತೆ ಅಂತೀರ? ನೋಡಿ, ಸಾವಯವ ಗೊಬ್ಬರಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಆದರೆ ಈ ಸಾವಯವ ಗೊಬ್ಬರಗಳು ಪರೋಕ್ಷವಾಗಿ ಮಣ್ಣಿನ ಇತರ ಉಪಕಾರಿ ಜೀವಿಗಳಾದಂತಹ ಎರೆಹುಳು, ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು ಅಥವಾ ಕೀಟಗಳು ಇತ್ಯಾದಿಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ನಾವು ಯಾವ ಸಾವಯವ ಗೊಬ್ಬರಗಳನ್ನು ಒದಗಿಸ್ತೀವೋ ಅವುಗಳನ್ನು ಅವಲಂಬಿಸಿ ಈ ಜೀವಿಗಳು ಭೂಮಿಯಲ್ಲಿ ಬೆಳೀತಾ ಹೋಗ್ತವೆ. ಇವು ಎಲ್ಲವೂ ಕೂಡ ರೈತನಿಗೆ ಉಪಕಾರಿ ಜೀವಿಗಳು. ಮತ್ತೆ ಈ ಸಾವಯವ ಗೊಬ್ಬರಗಳ ಬಳಕೆಯಿಂದ ಮಣ್ಣಲ್ಲಿರತಕ್ಕಂತಹ ಖನಿಜಗಳು ಸ್ವಾಭಾವಿಕವಾಗಿ ಕರಗಿ ಲಭ್ಯ ಸ್ಥಿತಿ ಬರ್ತವೆ. ಭೂಮಿ ಬಹಳ ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇರುತ್ತೆ. ಈಗ ಭೂಮಿಯಲ್ಲಿ ನಿಮಗೆ ಪೊಟ್ಯಾಸಿಯಂ ತುಂಬಾನೇ ಇರುತ್ತೆ, ಆದ್ರೆ ಎಲ್ಲವೂ ಕೂಡ ಗಿಡಕ್ಕೆ ದಕ್ಕೋದಿಲ್ಲ. ಗಿಡಕ್ಕೆ ಏನ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದು ಪ್ರತಿ ವರ್ಷ ರಿಲೀಸ್ ಆಗ್ತಾ ಹೋಗ್ತಾ ಇದೆ. ಇದೊಂದು ರೀತಿ ಬ್ಯಾಂಕ್ ಅಕೌಂಟ್ ಇದ್ದಾಗೆ ನಾವು ಒಂದೇ ಸಾರಿ ಎಲ್ಲವನ್ನು ನಾವು ಬಳಸಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಲಭ್ಯ ಸ್ಥಿತಿಗೆ ಅಲ್ಲಿರತಕ್ಕಂಥ ಪೋಷಕಾಂಶಗಳು ಬರಬೇಕಾದ್ರೆ ಸಾವಯವ ಅಂಶಗಳು ಜಾಸ್ತಿ ಇರಬೇಕು. ಅಲ್ಲಿ ರಾಸಾಯನಿಕ ಕ್ರಿಯೆಗಳಿಂದಾಗಿ ಆ ಖನಿಜಗಳು ಕರಗಿ ಗಿಡದ ಬೆಳವಣಿಗೆಗೆ ಬೇಕಾದಂತಹ ಅಯಾನಿಕ್ ಫಾರ್ಮ್ ಬರ್ತವೆ. ಹಾಗಾಗಿ ಅದು ಗಿಡಕ್ಕೆ ಲಭ್ಯ ಆಗುತ್ತೆ. ಸೊ ಇದು ನಾವು ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಆಗುತ್ತೆ. ಮತ್ತು ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಸೋದ್ರಿಂದ ಮಣ್ಣಿನ ನೀರನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಶಕ್ತಿ ಜಾಸ್ತಿ ಆಗ್ತದೆ. ಜಸ್ಟ್ ಲೈಕ್ ದರ್ ಸ್ಪಂಜ್ ತರ, ನೀವು ನೋಡಿ ಅದರಲ್ಲಿ ನೀರು ಜಾಸ್ತಿ ಹಿಡಿದಿಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹೆಚ್ಚು ಸಾವಯವ ಗೊಬ್ಬರಗಳನ್ನ ಬಳಸಿ ಅಂತ ಹೇಳ್ತೀವಿ. ಈ ಅಂಶಗಳಿಂದಾಗಿ ಸಾವಯವ ಗೊಬ್ಬರಗಳನ್ನ ಹೆಚ್ಚು ಬಳಸಿದ್ರೆ ಸಸ್ಯಗಳು ಸಮೃದ್ಧವಾಗಿ ಬೆಳೆದು ಅಧಿಕ ಇಳುವರಿಯನ್ನು ನೀಡೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯವರು ವಿಶಾಲ ತಳಿಯನ್ನ ಅಭಿವೃದ್ಧಿಪಡಿಸಲಾಗಿದೆ ಅಂತ ತಾವು ಹೇಳಿದ್ರಿ. ಇದನ್ನ ಹೇಗೆ ಅಭಿವೃದ್ಧಿಪಡಿಸಲಾಗಿದೆ ಅಂತ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈ ವಿಶಾಲ ತಳಿಯನ್ನ ಸ್ವಾಭಾವಿಕವಾಗಿ ಬೆಳೆದ ಇಪ್ಪನೇಳು ಸಸ್ಯಗಳಿಂದ ಆಯ್ದ ಕಡ್ಡಿಗಳನ್ನ ನಾಟಿ ಮಾಡಿ ಅದರಿಂದ ಬಂದಂತಹ ಸಸಿಗಳನ್ನ ಸಂಸ್ಥೆಯಲ್ಲಿ ಪ್ರಯೋಗಗಳಿಗೆ ಒಳಪಡಿಸಿ ಈ ತಳಿಯನ್ನ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅಂದ್ರೆ ಇದರ ಗುಣವಿಶೇಷಗಳು ಏನೇನು ಅಂತೇಳಿ? ಈ ತಳಿಯ ಗುಣವಿಶೇಷಗಳೇನು ಅಂತ ಹೇಳಿದ್ರೆ ಇದು ವಿ1 ತಳಿಗಿಂತ ಹೆಚ್ಚು ಇಳುವರಿಯನ್ನ ಕೊಡುತ್ತೆ. ವಿಶಾಲ ತಳಿ ವಿ1 ತಳಿಗಿಂತ ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ. ಮತ್ತು ಇತರ ತಳಿಗಳಿಗಿಂತ ಬಹಳ ಫಾಸ್ಟ್ ಆಗಿ ಬೆಳೆಯುತ್ತೆ, ಶೀಘ್ರವಾಗಿ ಬೆಳೆಯುತ್ತೆ. ಮತ್ತು ವರ್ಷಕ್ಕೆ ನಾವು ವಿಶಾಲ ತಳಿಯನ್ನು ಬಳಸೋದ್ರಿಂದ 6 ಬೆಳೆಗಳನ್ನು ಬೆಳಕೋಬಹುದು. ಸಾಧಾರಣವಾಗಿ 5 ಬೆಳೆಯನ್ನು ಬೆಳಿತೀವಿ ನಾವು ವಿ1 ತಳಿಯನ್ನ ಅಥವಾ ಬೇರೆ ತಳಿಗಳನ್ನು ಉಪಯೋಗಿಸಿದಾಗ. ಇದು ತುಂಬಾ ವೇಗವಾಗಿ ಬೆಳೆಯೋದ್ರಿಂದ ನಾವು 6 ಬೆಳೆಯನ್ನು ನಾವು ವರ್ಷಕ್ಕೆ ಮಾಡಬಹುದು. ಇದಕ್ಕೆ ಒಂದು ಏನ್ ಬೇಕು ಅಂತ ಹೇಳಿದ್ರೆ ಹೆಚ್ಚು ನೀರನ್ನ ಇದು ಬಯಸುತ್ತೆ. ಹೆಚ್ಚು ನೀರನ್ನ ಕೊಟ್ಟಷ್ಟನ್ನು ಕೂಡ ಈ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇನ್ನ ಮುಖ್ಯವಾಗಿ ಈ ವಿಶಾಲ ಅಥವಾ ವಿ1 ತಳಿಯ ತೋಟವನ್ನ ಸ್ಥಾಪನೆ ಮಾಡೋದಕ್ಕೆ ಈ ಗಿಡಗಳ ನಡುವೆ ಸ್ಥಳಾವಕಾಶ ಎಷ್ಟಿರಬೇಕಾಗುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಏನಂತ ಹೇಳಿದ್ರೆ ಒಂದು ತೋಟದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಗಿಡಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಸಾಮಾನ್ಯವಾಗಿ ಇಳುವರಿ ಜಾಸ್ತಿ ಇರುತ್ತೆ. ಇದು ನಮ್ಮ ನಂಬಿಕೆ ಮತ್ತು ಈಗ ಚಾಲ್ತಿಯಲ್ಲಿ ಇರತಕ್ಕಂಥದ್ದು. ಆದರೆ ಇಲ್ಲಿ ರೈತರಿಗೆ ಒಂದು ಜಾಣ್ಮೆ ಇರಬೇಕು. ಬರೀ ಸಂಖ್ಯೆಗಳನ್ನ ಜಾಸ್ತಿ ಮಾಡೋದಕ್ಕಿಂತಲೂ ಇಪ್ಪನೇಳೆ ಗಿಡಗಳನ್ನ ಹೆಚ್ಚು ಸ್ಥಳಾವಕಾಶ ಕೊಟ್ಟು ನಾವು ಬೆಳೆಸೋದಾದ್ರೆ ಅಲ್ಲಿ ಗಿಡಕ್ಕೆ ಬೇಕಾದಂತಹ ಗಾಳಿ, ಬೆಳಕು ಎಲ್ಲವೂ ಕೂಡ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಸೂರ್ಯನಿಂದಲೇ ಅದು ತನ್ನ ಆಹಾರವನ್ನು ತಯಾರು ಮಾಡ್ಕೊಳ್ಳೋದು. ಹಾಗಾಗಿ ಎಲೆಗಳು ಸೂರ್ಯನಿಗೆ ಒಡ್ಕೋಬೇಕು. ಆಗ ಅವು ಹೆಚ್ಚಿನ ಪೋಷಕಾಂಶಗಳನ್ನ ಪಡ್ಕೊಳ್ಳೋದಕ್ಕೆ ಮತ್ತೆ ಆಹಾರವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಗಿಡಗಳ ನಡುವೆ ಹೆಚ್ಚಿನ ಸ್ಥಳಾವಕಾಶವನ್ನು ಕೊಡಬೇಕು. ನಾವು ತುಂಬಾ ಸ್ಥಳಾವಕಾಶವನ್ನು ಕೊಟ್ಟರು ಕೂಡ ತೊಂದರೆ ಆಗ್ತದೆ. ಯಾಕೆಂದ್ರೆ ಗಿಡಗಳ ಸಂಖ್ಯೆ ಕಡಿಮೆ ಆಗೋಯ್ತು ಅಂದ್ರೆ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ, ಕಳೆಗಳು ಜಾಸ್ತಿ ಬೆಳ್ಕೊಳ್ತಾ ಕಳೆಗಳು ಜಾಸ್ತಿ ಬೆಳಿತವೆ. ಹಾಗಾಗಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ರೈತ ಜಾಣ್ಮೆಯಿಂದ ಕೆಲಸ ಮಾಡಬೇಕು. ಪ್ರತಿ ಹಂತದಲ್ಲಿ ಪ್ರತಿ ಬಾರಿ ಕಟಾವು ಮಾಡುವಾಗ್ಲೂ 2 ಅಥವಾ 3 ಕಣ್ಣುಗಳನ್ನು ಬಿಟ್ಟು ಕಟಾವು ಮಾಡಿದ್ರೆ ಮೊದಲನೇ ವರ್ಷದಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ನೀವು ಪ್ರತಿ ಬೆಳೆಗೆ ಅಂದ್ರೆ 2 ಅಥವಾ 2.5 ತಿಂಗಳಲ್ಲಿ ನಾವು ಒಂದೊಂದು ಬೆಳೆಯನ್ನು ತೆಗಿತೀವಿ. ಆಗ ಎರಡು ಅಥವಾ ಮೂರು ಕಣ್ಣುಗಳನ್ನು ಬಿಟ್ಟು ನಾವು ಕಟಾವು ಮಾಡಿದ್ರೆ ಪ್ರತಿಯೊಂದು ಕಡ್ಡಿಯಿಂದ ಮತ್ತೆ ಎರಡು ಮೂರು ಕವಲುಗಳು ಬರ್ತವೆ. ಮತ್ತೆ ಅದನ್ನು ನೀವು ಕಟ್ ಮಾಡಿದ್ರೆ ಮತ್ತೆ ಎರಡು ಮೂರು ಕವಲುಗಳು ಒಂದೊಂದು ಬಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೆಂಬೆಗಳು ಬರ್ತವೆ. ಹಾಗಾಗಿ ಸೊಪ್ಪಿನ ಇಳುವರಿ ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ವೈಡರ್ ಸ್ಪೇಸಿಂಗ್ ಅಂದರೆ ಹೆಚ್ಚಿನ ಸ್ಥಳಾವಕಾಶವನ್ನು ಕೊಟ್ಟು ಗಿಡವನ್ನು ಬೆಳೆಸಿ ಅಂತ ಹೇಳ್ತೀವಿ. ಮೂರಡಿ ಮೂರಡಿ ಅಂತರ ಸೂಕ್ತವಾಗಿದೆ. ಆದರೆ ಇತ್ತೀಚೆಗೆ ಈ ಕೂಲಿ ಕಾರ್ಮಿಕರ ಸಮಸ್ಯೆ ಬಹಳ ಇದೆ ಎಲ್ಲ ಕಡೆ. ಹಾಗಾಗಿ ವೈಡರ್ ಸ್ಪೇಸಿಂಗ್ ಇಟ್ಕೊಂಡಾಗ ಏನಾಗ್ತದೆ, ಐದಡಿ ಆರಡಿ ಅಥವಾ ಜೋಡಿ ಸಾಲು ಪದ್ಧತಿ ಅಂತ ಹೇಳಿ, ಎರಡಡಿ ಮೂರಡಿ ಪ್ಲಸ್ ಐದಡಿ ಎರಡಡಿ ಅಥವಾ ಆರಡಿ ಎರಡಡಿ ಅಂತರ ಇಟ್ಕೊಂಡಾಗ, ಅಂದ್ರೆ ವೈಡರ್ ಸ್ಪೇಸಿಂಗ್ ನಲ್ಲಿ ಜೋಡಿ ಸಾಲು ಪದ್ಧತಿಯಲ್ಲಿ ಬೆಳೆದಾಗ ನಾವು ಸುಲಭವಾಗಿ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಇತ್ತೀಚೆಗೆ ಈ ಟ್ರಂಚಿಂಗ್ ಮಲ್ಚಿಂಗ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ ರೇಷ್ಮೆ ಇಲಾಖೆಯವರು ಪ್ರಚಾರ ಮಾಡ್ತಾ ಇದ್ದಾರೆ. ಇದರಲ್ಲೂ ಕೂಡ ಇಪ್ಪನೇಳೆ ಸಾಲುಗಳ ನಡುವೆ ನಮಗೆ ಹೆಚ್ಚಿನ ಸ್ಥಳಾವಕಾಶ ಇದ್ರೆ ಅಲ್ಲಿ ಟ್ರೆಂಚನ್ನು ಮಾಡಿ ಅಲ್ಲಿ ನಮ್ಮ ಇಪ್ಪನೇಳೆ ತೋಟದಲ್ಲಿ ಸಿಗುವಂತಹ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಮತ್ತೆ ರೇಷ್ಮೆ ಬೆಳೆ ಬೆಳೆದಾಗ ಉಳಿಯುವಂತಹ ವಸ್ತುಗಳನ್ನು ಮತ್ತೆ ಅಲ್ಲಿ ಸಿಗುವಂತಹ ಕಳೆಯನ್ನು ಇವುಗಳನ್ನೆಲ್ಲ ಆ ಟ್ರೆಂಚ್ಗಳಿಗೆ ಹಾಕಿ ಅದಕ್ಕೆ ಕುಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಇದನ್ನು ಹಾಕಿ ಅದನ್ನು ಮುಚ್ಚೋದ್ರಿಂದ ಸಾವಯವ ಅಂಶವನ್ನು ನಾವು ಭೂಮಿಯಲ್ಲಿ ಹೆಚ್ಚು ಅಭಿವೃದ್ಧಿಪಡಿಸ್ದಂಗಾಗುತ್ತೆ, ಸಾವಯವ ಅಂಶಗಳನ್ನ ಜಾಸ್ತಿ ಮಣ್ಣಿಗೆ ಸೇರಿಸ್ದಂಗಾಗುತ್ತೆ. ಈ ಒಂದು ಈ ಉದ್ದೇಶಕ್ಕೂ ಕೂಡ ನಮಗೆ ವೈಡರ್ ಸ್ಪೇಸಿಂಗ್ ಬಹಳ ಮುಖ್ಯ. ಮತ್ತೆ ಇತ್ತೀಚೆಗೆ ಈ ಮರಗಳ ರೂಪದಲ್ಲಿ ಬೆಳೆಯುವಂತಹ ಒಂದು ಪದ್ಧತಿ ರೈತರಲ್ಲಿ ಚಾಲ್ತಿ ಆಗ್ತಾ ಇದೆ. ಯಾಕೆಂದ್ರೆ ನೀರಿನ ಅಭಾವ ತುಂಬಾ ಇದೆ. ಹಾಗಾಗಿ ಮರಗಳ ರೀತಿಯಲ್ಲಿ ಬೆಳೆಸೋದಾದ್ರೆ 8 ಅಡಿ ಅಥವಾ 10 ಅಡಿ ಅಂತರದಲ್ಲಿ ಒಂದು 3-4 ಅಡಿ ಎತ್ತರಕ್ಕೆ ಅದನ್ನು ಕಟಾವು ಮಾಡಿ ಹಿಪ್ಪನೇಳೆ ಗಿಡವನ್ನು ಸಣ್ಣ ಮರಗಳ ರೂಪದಲ್ಲಿ ನಾವು ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಈ ಒಂದು ಪದ್ಧತಿಯಲ್ಲಿ ಮರಗಳಿಂದ ಬರ್ತಕ್ಕಂತಹ ಎಲೆಗಳು ಸಾಮಾನ್ಯವಾಗಿ ಉತ್ಕೃಷ್ಟವಾಗಿರ್ತವೆ, ಒಳ್ಳೆ ಕ್ವಾಲಿಟಿ ಸೊಪ್ಪು ಬರುತ್ತೆ. ಹಾಗಾಗಿ ಮರಗಳ ರೂಪದಲ್ಲೂ ಕೂಡ ರೈತರು ಬೆಳೆಯನ್ನು ಬೆಳ್ಕೋಬಹುದು. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳಾವಕಾಶ 8-10 ಅಡಿ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ. ಹೀಗಾದಾಗ ಉಳುಮೆ ಮಾಡಲಿಕ್ಕೂ ಬಹಳ ಅನುಕೂಲ ಆಗುತ್ತೆ ಮತ್ತು ಹೆಚ್ಚು ರೆಂಬೆಗಳನ್ನು ನಾವು ಬೆಳೆಸಬೇಕಲ್ಲಿ. ಯಾಕೆಂದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಮತ್ತು 1-2 ವರ್ಷ ಆದ ನಂತರ ನಮಗೆ ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಖ್ಯವಾಗಿ ತಾವು ಜೋಡಿ ಸಾಲು ಅಂತ ಹೇಳಿದ್ರಿ, ಹೌದು, ಅಂದ್ರೆ ಒಂದು ಜೋಡಿ ಸಾಲಿಗೂ ಇನ್ನೊಂದು ಜೋಡಿ ಸಾಲಿಗೂ ಎಷ್ಟು ಅಂತರ ಇರಬೇಕಾಗುತ್ತೆ? ಜೋಡಿ ಸಾಲು ಅಂತ ಹೇಳಿದ್ರೆ 2-3 ಅಡಿ ಅಂತರ, 2 ಅಡಿ ಅಥವಾ 3 ಅಡಿ ಅಂತರದಲ್ಲಿ ನೀವು ಮೊದಲನೇ ಸಾಲು ಮಾಡ್ಕೋತೀರಾ. ಆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಮತ್ತೆ 5 ಅಡಿ ಅಥವಾ 6 ಅಡಿ ಗ್ಯಾಪ್ ಕೊಡ್ತೀರಾ, ಮತ್ತೆ 2-3 ಅಡಿ ಅಂತರಕ್ಕೆ ಗಿಡಗಳನ್ನು ನೆಡ್ತೀರಾ, ಮತ್ತೆ 5 ಅಡಿ 6 ಅಡಿ 5-6 ಅಡಿ ಸ್ಥಳ. ಒಂದು ಜೋಡಿ ಸಾಲಿಗೂ ಇನ್ನೊಂದು ಜೋಡಿ ಸಾಲಿಗೂ 5-6 ಅಡಿ ಅಂತರ ಇರಬೇಕು. ಆವಾಗ ನಮಗೆ ಸುಲಭವಾಗಿ ಸಣ್ಣ ಟ್ರ್ಯಾಕ್ಟರ್ನ ನಾವು ಉಳಿಸ್ಲಿಕ್ಕಾಗುತ್ತೆ. ಜೋಡಿ ಸಾಲ ಮಧ್ಯದಲ್ಲಿ ಎಷ್ಟಡಿ ಅಂತರ ಇರುತ್ತೆ? 3 ಅಡಿ ಅಂತರ ಇರುತ್ತೆ ಅಥವಾ 2 ಅಡಿ ಅಂತರ, 2 ಅಡಿ ಅದು ಅವರ ಸಸ್ಯದ ಬೆಳವಣಿಗೆ ಮೇಲೆ ನಿರ್ಧಾರ ಮಾಡಬಹುದು. ಸಾಲಿನಲ್ಲಿ ಸಸ್ಯದಿಂದ ಸಸಿಗೆ ಎಷ್ಟಡಿ ಅಂತರ ಕೊಡಬೇಕಾಗುತ್ತೆ? ಸಸಿಯಿಂದ ಸಸಿಗೆ 2-3 ಅಡಿ ಅಂತರ ಕೊಡಬಹುದು. ಈ ಗಿಡದಿಂದ ಗಿಡಕ್ಕೆ 3 ಅಡಿ ಅಥವಾ 2 ಅಡಿ ಅಂತರ ಕೊಡಬಹುದು. 2 ಅಡಿ ಅಂತರ ಹೆಚ್ಚು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. 3 ಅಡಿ ಅಂತರವನ್ನು ಕೊಟ್ಟಾಗ ನಿಮಗೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ರೆಂಬೆಗಳು ಅನುಕೂಲ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ವಿಶಾಲ ಅಥವಾ V1 ತಳಿಗೆ ಶಿಫಾರಸು ಮಾಡಿರುವಂತಹ ಗೊಬ್ಬರಗಳ ಪ್ರಮಾಣ ಎಷ್ಟು ಅಂತೇಳಿ ನಾನು ಮೊದಲೇ ಹೇಳಿದೆ ನಿಮಗೆ. ನಾವು ಅಧಿಕ ಇಳುವರಿ ಕೊಡ್ತಕ್ಕಂತಹ ತಳಿಗಳನ್ನು ಬಯಸಿದಾಗ ಅವು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೀರಿಕೊಳ್ತಾ ಇರ್ತವೆ. ಹಾಗಾಗಿ ಇವಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಈಗ ನಾವು ಶಿಫಾರಸು ಮಾಡಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದ ಪ್ರಮಾಣ 1 ಹೆಕ್ಟೇರ್ಗೆ 1 ವರ್ಷಕ್ಕೆ 25 ಟನ್ನು ಅಥವಾ ಅದಕ್ಕಿಂತ ಹೆಚ್ಚಿಗೆ ಕೂಡ ಹಾಕ್ಬೋದು. ಇದನ್ನು 2 ಸಮಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು 350 ಕೆಜಿಯಷ್ಟು ಸಾರಜನಕ, 140 ಕೆಜಿಯಷ್ಟು ರಂಜಕ, 140 ಕೆಜಿಯಷ್ಟು ಪೊಟ್ಯಾಷ್ ಅನ್ನು ಕೊಡಬೇಕಾಗುತ್ತೆ. ಇದನ್ನ V1 ತಳಿ ಬಳಸೋದಾದ್ರೆ 5 ಸಮಕಂತುಗಳಲ್ಲಿ ಕೊಡಬೇಕು, ಅಥವಾ ವಿಶಾಲ ತಳಿಯನ್ನು ಬಳಸೋದಾದ್ರೆ 6 ಬೆಳೆಯನ್ನು ಮಾಡ್ತೀವಿ ಅಂತ ರೈತರು ಮನಸ್ಸು ಮಾಡಿದ್ರೆ ಅದನ್ನು 6 ಸಮಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಇನ್ನು ಈ ವಿಶಾಲ ತಳಿ ಬಗ್ಗೆ ತಾವು ತಿಳಿಸ್ಕೊಟ್ರಿ, ಇನ್ನು ಕ್ಷೇತ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ಯಾವ ರೀತಿಯ ಒಂದು ಅಭಿಪ್ರಾಯ ಬಂದಿದೆ ಅಂತ? ಅಖಿಲ ಭಾರತ ಮಟ್ಟದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕ ಇಳುವರಿ ಕೊಡ್ತಕ್ಕಂತಹ ತಳಿಗಳ ಜೊತೆ ಈ ವಿಶಾಲ ತಳಿಯನ್ನು ಮೌಲ್ಯಮಾಪನ ಮಾಡಲಾಗಿ ವಿಶಾಲ ತಳಿ ಎಲ್ಲ ಕಡೆಯೂ ಕೂಡ ಹೆಚ್ಚಿನ ಇಳುವರಿಯನ್ನು ನೀಡೋದು ದಾಖಲಾಗಿದೆ. ಇತ್ತೀಚೆಗಷ್ಟೇ ಈ ತಳಿಯನ್ನು ಕರ್ನಾಟಕದಲ್ಲಿ ವಿಸ್ತರಿಸಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗಾಗಿ ಈ ತಳಿಯನ್ನು ರೈತರಿಗೆ ನೀಡಿ ಕ್ಷೇತ್ರ ಮಟ್ಟದಲ್ಲಿ ರೈತರನ್ನು ಸಂಪರ್ಕಿಸಿ ಸಮೀಕ್ಷೆ ನಡೆಸಿದಾಗ ಬಹುತೇಕ ರೈತರು ಹೇಳಿದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಗೂಡು ಒಳ್ಳೆಯ ಇಳುವರಿ ಬರ್ತಾ ಇದೆ, ಗೂಡಿನ ಇಳುವರಿ ಬರ್ತಾ ಇದೆ, ಮತ್ತೆ ರೆಂಬೆಗಳನ್ನು ಕಟಾವು ಮಾಡೋದು ಕೂಡ ಬಹಳ ಸುಲಭ, ಅಂದರೆ V1 ತಳಿಯಷ್ಟು ಹಾರ್ಡ್ ಅಲ್ಲ ಇದು, ಸುಲಭವಾಗಿ ನಾವು ಕಟಾವು ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಹೆಚ್ಚಿನ ನೀರು ಬೇಕು ಅಂತ ಕೂಡ ರೈತರುಗಳು ಹೇಳ್ತಾ ಇದ್ದಾರೆ. ಅವರೆಲ್ಲರ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಇದು ಸ್ವಲ್ಪ ಬೇಗ ಬಾಡುತ್ತೆ, ನೀರಿನಂಶ ಇದಕ್ಕೆ ಜಾಸ್ತಿ ಬೇಕು ಅಂತ ಹೇಳೋದು ಒಂದು ಅಭಿಪ್ರಾಯ ಇದೆ, ಮತ್ತು ಗಿಡಗಳು ಸ್ವಲ್ಪ ಬಾಗುತ್ತವೆ ಅಂತ ಹೇಳ್ತಾರೆ. ಈ ಒಂದು ವಿಶಾಲ ತಳಿ ಇದೆಯಲ್ಲ, ಇದು ಟ್ರಿಪ್ಲಾಯ್ಡ್ ನೇಚರ್, ಅದು ಟ್ರಿಪ್ಲಾಯ್ಡ್ ಆಗಿರೋದ್ರಿಂದ ಇದು ಒಳ್ಳೆಯ ಪೋಷಕಾಂಶಗಳನ್ನು, ಒಳ್ಳೆಯ ರಸಭರಿತವಾದ ಸೊಪ್ಪನ್ನು ಉತ್ಪಾದನೆ ಮಾಡಬಹುದು. ಇದರಲ್ಲಿ ಗುಣಮಟ್ಟ ಕೂಡ ತುಂಬ ಚೆನ್ನಾಗಿರುತ್ತೆ, ಸೊಪ್ಪಿನ ಗುಣಮಟ್ಟ ಕೂಡ ತುಂಬ ಚೆನ್ನಾಗಿರುತ್ತೆ, ಇಳುವರಿ ಕೂಡ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಈಗ ನಮ್ಮ V1 ವೆರೈಟಿಯನ್ನು ನಾವು ಮುಟ್ಟಿದ್ರೆ ಸಾಫ್ಟ್ ಆಗಿರುತ್ತೆ, ಶೈನಿಂಗ್ ಇರುತ್ತೆ, ನೋಡೋದು ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಈ ವಿಶಾಲ ತಳಿಯನ್ನ ಎಲೆಗಳನ್ನು ನೋಡಿದ್ರೆ ಅದು ಸ್ವಲ್ಪ ಹೇರಿ, ಸ್ವಲ್ಪ ರಫ್ ಅಂತ ಅನಿಸುತ್ತೆ, ಸ್ವಲ್ಪ ಕೂದಲಿದ್ದಂಗೆ ದಟ್ಟ ಹಸಿರು ಬಣ್ಣ ಇರೋದ್ರಿಂದ ನಿಮ್ಗೆ ಅದಕ್ಕಿಂತ ಇದು ನೋಡೋದು ಸ್ವಲ್ಪ ಡಲ್ಲಾ ಕಾಣುತ್ತೆ. ಆದರೆ ಅದರಲ್ಲಿ ನೀರಿನಂಶ ಅಂತ ಗಣನೀಯವಾದ ವ್ಯತ್ಯಾಸ ಏನೂ ಇಲ್ಲ V1 ತಳಿಗಾಗಲಿ ಇದಕ್ಕಾಗಲಿ. ನೋಡೋದಕ್ಕಷ್ಟೇ ಅದು ಅಷ್ಟೊಂದು ಆಕರ್ಷಕವಾಗಿ ಕಾಣೋದಿಲ್ಲ, ಆದರೆ ಇಳುವರಿ ತುಂಬಾ ಚೆನ್ನಾಗಿ ಬರ್ತಾ ಇರೋದ್ರಿಂದ ಮತ್ತೆ ಉತ್ತಮ ಗುಣಮಟ್ಟವನ್ನು ಹೊಂದಿರೋದ್ರಿಂದ ನಾವು ಈ ವಿಶಾಲ ತಳಿಯನ್ನ ರೈತರಲ್ಲಿ ಪ್ರಚಾರ ಮಾಡಲಿಕ್ಕೆ ಇಷ್ಟಪಡ್ತಾ ಇದೀವಿ. ಮತ್ತು ರೈತರು ಇದನ್ನು ಅಳವಡಿಸಿಕೊಂಡು ಬೆಳೆಯನ್ನು ಬೆಳೆದರೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇನ್ನು ಈ ಹಿಪ್ಪನಹಳ್ಳಿ ತಳಿಗಳು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಹೇಗೆ ಪ್ರಭಾವ ಬೀರ್ತವೆ ಅಂತ? ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಧಿಕ ಇಳುವರಿ ಪಡೆಯೋದು, ಅಧಿಕ ಆದಾಯ ಗಳಿಸೋದು ಎಲ್ಲರ ಉದ್ದೇಶ. ಹೌದು, ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ 100 ರೇಷ್ಮೆ ಮೊಟ್ಟೆಗೆ ಎಷ್ಟು ಕೆಜಿ ಗೂಡು ಬೆಳೆದೆ ಅನ್ನೋದಕ್ಕಿಂತ 1 ಎಕರೆ ಹಿಪ್ಪನಹಳ್ಳಿ ತೋಟದಿಂದ ಒಂದು ಬೆಳೆಯಿಂದ ಎಷ್ಟು ಆದಾಯವನ್ನ ಪಡೆದೆ ಅನ್ನೋದು ಬಹಳ ಮುಖ್ಯ. ಈಗಾಗಲೇ ಸುಮಾರು ಜನ ರೈತರು ಹೇಳ್ತಾರೆ, ನಾನು 100 ಮೊಟ್ಟೆಗೆ 80 ಕೆಜಿ ಬೆಳೆದೆ, 100 ಕೆಜಿ ಬೆಳೆದೆ ಅಂತಂತೇಳಿ. ಆದರೆ ಇದು ಅಂತ ಅತಿಶಯೋಕ್ತಿ ಏನಲ್ಲ. 1 ಎಕರೆ ಪ್ರದೇಶದಿಂದ ಸುಮಾರು 300-400 ಮೊಟ್ಟೆಗಳನ್ನು ಚಾಕಿ ಮಾಡಬಹುದಾಗಿದ್ದು, ಒಂದು ಬೆಳೆಯಿಂದ ಸುಮಾರು 80-90 ಸಾವಿರ ರು ಸಂಪಾದಿಸುವಂತಹ ಸಾಮರ್ಥ್ಯ ಇದೆ. ಹಾಗಾಗಿ ಅಧಿಕ ಇಳುವರಿ ನೀಡುವ ತಳಿಗಳನ್ನು ಬಳಸಿ ರೇಷ್ಮೆ ಕೃಷಿ ಮಾಡಿದ್ರೆ ರೈತರು ಇರುವಷ್ಟೇ ಪ್ರದೇಶದಿಂದ ಹೆಚ್ಚಿನ ಇಳುವರಿ ಆದಾಯವನ್ನು ಪಡೆಯಬಹುದು. ಹೀಗೆ ಗರಿಷ್ಠ ಆದಾಯ ಪಡೆಯಬೇಕಾದ್ರೆ ಸೊಪ್ಪಿನ ಇಳುವರಿ ಬಹಳ ಮುಖ್ಯ. ಸೊಪ್ಪಿನ ಇಳುವರಿ ತಳಿಗಳನ್ನು ಅವಲಂಬಿಸಿರೋದ್ರಿಂದ ಶಿಫಾರಸು ಮಾಡಿರ್ತಕ್ಕಂಥ ಅಧಿಕ ಇಳುವರಿ ನೀಡತಕ್ಕಂಥ ತಳಿಗಳನ್ನು ಬಳಸಿದ್ರೆ ಸೊಪ್ಪಿನ ಉತ್ಪಾದನೆ ಬಹಳ ಚೆನ್ನಾಗಿರುತ್ತೆ. ಇದರಿಂದ ಹೆಚ್ಚಿನ ಮೊಟ್ಟೆಗಳನ್ನು ಚಾಕಿ ಮಾಡಿ ಕಡಿಮೆ ಜಮೀನಿನಲ್ಲಿ ಹೆಚ್ಚು ಆದಾಯವನ್ನು ರೈತರು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ರೇಷ್ಮೆ ಹುಳುವಿನ ಆರೋಗ್ಯಕರ ಬೆಳವಣಿಗೆಗೆ ಮತ್ತು ಗೂಡಿನ ಇಳುವರಿಗೆ ಹಿಪ್ಪನಹಳ್ಳಿ ಸೊಪ್ಪಿನ ಗುಣಮಟ್ಟ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಒಂದು ರೇಷ್ಮೆ ಬೆಳೆಯ ಯಶಸ್ಸಿಗೆ ಹಿಪ್ಪನಹಳ್ಳಿ ಸೊಪ್ಪಿನ ಗುಣಮಟ್ಟ 38%+ ಪ್ರಭಾವವನ್ನು ಬೀರೋದ್ರಿಂದ ಉತ್ತಮ ಗುಣಮಟ್ಟದ ಸೊಪ್ಪನ್ನು ನಾವು ರೇಷ್ಮೆ ಹುಳುಗಳಿಗೆ ಒದಗಿಸಬೇಕಾಗುತ್ತೆ. ರೇಷ್ಮೆ ಹುಳುಗಳಿಗೆ ಉತ್ತಮವಾದ ಸೊಪ್ಪನ್ನು ಕೊಡಬೇಕು ಅಂತ ಹೇಳಿದ್ರೆ ನಾವು ಸ್ವಾಭಾವಿಕವಾಗಿ ಉತ್ತಮವಾದ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ತಳಿಗಳು ಹಿಪ್ಪನಹಳ್ಳಿ ಬೇಸಾಯದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು ಹಿಪ್ಪನಹಳ್ಳಿ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರಾ? ಹಿಪ್ಪನಹಳ್ಳಿ ಬಹುವಾರ್ಷಿಕ ಬೆಳೆ. ಅಂದ್ರೆ ನಾವು ಇವತ್ತು ಒಂದ್ ಸಾರಿ ನಾಟಿ ಮಾಡಿದ್ರೆ 20 ವರ್ಷ, 25 ವರ್ಷ, 30 ವರ್ಷ ತನಕ ಕೂಡ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬೆಳೀತಾ ಹೋಗ್ಬೋದು. ಸೊ ಹಾಗಾಗಿ ಪ್ರತಿ ವರ್ಷ ನಾವು 5-6 ಬೆಳೆಗಳನ್ನ ಕಟಾವು ಮಾಡ್ತಾ ಇರ್ತೀವಿ. ಅಂದ್ರೆ V1 ತಳಿಯನ್ನು ಬಳಸೋದಾದ್ರೆ 5 ಬೆಳೆಯನ್ನು ಬೆಳಿಬಹುದು, ವಿಶಾಲ ತಳಿಯನ್ನು ಬೆಳೆಸೋದಾದ್ರೆ 6 ಬೆಳೆಗಳನ್ನು ನಾವು ಕಟಾವು ಮಾಡಬಹುದು. ಕಟಾವು ಮಾಡೋದ್ರ ಜೊತೆಗೆ ನಾವು ಕಟಾವು ಮಾಡಿದ ನಂತರ ಶಿಫಾರಸು ಮಾಡಿರುವ ಸೂಕ್ತ ಸುಧಾರಿತ ಕ್ರಮಗಳನ್ನು ಅನುಸರಿಸಿದ್ರೆ ಖಂಡಿತವಾಗಿ ನಾವು ನಿರಂತರವಾಗಿ ಯಶಸ್ವಿಯಾಗಿ ರೇಷ್ಮೆ ಬೆಳೆಯನ್ನು ಬೆಳಿಬಹುದು. ಪ್ರತಿ ಕಟಾವು ಆದ ನಂತರ ಕಟಾವು ಮಾಡಿದ ದಿನಾಂಕವನ್ನು ರೈತರು ಗುರುತು ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಯಾಕೆಂತ ಹೇಳಿದ್ರೆ ಕಟಾವು ಮಾಡಿದ ಒಂದು ತಿಂಗಳವರೆಗೂ ಗಿಡ ಅಷ್ಟೊಂದು ಚೆನ್ನಾಗಿ ಬೆಳೆದಿರೋದಿಲ್ಲ, ಇನ್ನೂ ಬೆಳೆದಿಲ್ಲ ಅಂತ ತಿಳ್ಕೊಂಡು ಅವರು ಮೊಟ್ಟೆ ತರೋದನ್ನ ಚಾಕಿ ಉಳು ತರೋದನ್ನ ಲೇಟ್ ಮಾಡ್ತಾರೆ ರೈತರುಗಳು. ಹಾಗಾಗಿ ಅದು ತುಂಬಾ ಬೆಳೆದ್ಬಿಡುತ್ತೆ. ಅಂದ್ರೆ ಒಂದು ತಿಂಗಳಾದ ನಂತರ ಬಹಳ ವೇಗವಾಗಿ ಹಿಪ್ಪನಹಳ್ಳಿ ಸೊಪ್ಪು ಗಿಡ ಬೆಳೆಯೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ರೈತರು ಕಟಾವು ಮಾಡದಂತಹ ದಿನಾಂಕವನ್ನು ಗುರುತು ಮಾಡ್ಕೋಬೇಕು. ಕಟಾವು ಮಾಡಿದ 45ನೇ ದಿನಕ್ಕೆ ಚಾಕಿ ಹುಳು ಸಾಕಾಣಿಕೆ ಪ್ರಾರಂಭ ಮಾಡಬೇಕು. 5 ಬೆಳೆ ಬೆಳೆಯೋದಾದ್ರೆ 6 ಬೆಳೆ ಬೆಳೆಯುತ್ತೀವಿ ವಿಶಾಲ ಅಂತ ಹೇಳಿದ್ರೆ 35ನೇ ದಿವಸಕ್ಕೆ ನಾವು ಚಾಕಿ ಮಾಡಬೇಕಾಗುತ್ತೆ. ಕಟಾವು ಮಾಡುವಂತಹ ಸಂದರ್ಭದಲ್ಲಿ ರೈತರು ಹರಿತವಾದ ಕುಡುಗೋಲನ್ನು ಉಪಯೋಗಿಸಬೇಕು. ಇಲ್ಲಿ ಸಾಮಾನ್ಯವಾಗಿ ರೈತರುಗಳು ಕಟಾವು ಮಾಡಿದ ನಂತರ ಸರಿಯಾಗಿ ಅದನ್ನ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ರೋಗಗಳಿಗೆ ಗಿಡ ತುತ್ತಾಗುತ್ತೆ, ಇದರಿಂದ ರೋಗಗಳು ಹರಡೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಇತ್ತೀಚೆಗೆ ಈ V1 ವೆರೈಟಿ, ಈಗ ನಾವು ಶೂಟ್ ಫೀಡಿಂಗ್ ಮಾಡ್ತಾ ಇರೋದ್ರಿಂದ V1 ವೆರೈಟಿನಲ್ಲಿ ಬಹಳ ರೋಗಗಳು ಬರ್ತಾ ಇದೆ, ಇಡೀ ಗಿಡವೇ ಕೊಳತು ಹೋಗ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಅಂದ್ರೆ ಸರಿಯಾಗಿ ಅದನ್ನ ಕತ್ತರಿಸಲಿಲ್ಲ, ಪ್ರವೇಶ ಆಗುತ್ತೆ, ಅದರಿಂದ ಗಿಡಗಳು ಕೊಳತು ಮತ್ತೆ ಬೇರಿಗೆ ಅದು ಎಂಟ್ರಿ ಆಗಿ ಬೇರು ಕೊಳತು ಆ ಗಿಡ ನಾಶ ಆಗ್ತಾ ಇದೆ. ಕೆಲವು ಕಡೆ ತುಂಬಾನೇ ಪ್ರಾಬ್ಲಮ್ ಆಗಿದೆ ಈಗ. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ರೈತರು ಹರಿತವಾದ ಕುಡುಗಲನ್ನು ಉಪಯೋಗಿಸಿ ಕಟಾವು ಮಾಡಿದ್ರೆ ಬಹಳ ಒಳ್ಳೆಯದು. ಈ ರೀತಿ ಕಟಾವು ಮಾಡಿದ ನಂತರ ಅಲ್ಲಿರ್ತಕ್ಕಂತಹ ಹಳೆಯ ಸೊಪ್ಪು ಮತ್ತೆ ಕೆಲವು ಸೊಪ್ಪುಗೆ ರೋಗ ಕೂಡ ಬಂದಿರುತ್ತೆ, ಹಳದಿ ಸೊಪ್ಪಿರುತ್ತೆ, ಇಂತಹ ಸೊಪ್ಪುಗಳು ಮತ್ತೆ ಸಣ್ಣ ಸಣ್ಣ ರೆಂಬೆಗಳು ಏನಾದರೂ ಇದ್ರೆ ಅದನ್ನೆಲ್ಲವನ್ನು ತೆಗೆದು ಸಂಪೂರ್ಣವಾಗಿ ಹಿಪ್ಪನಹಳ್ಳಿ ತೋಟವನ್ನು ಸ್ವಚ್ಛ ಮಾಡಬೇಕಾಗುತ್ತೆ. ಈ ರೀತಿ ಸ್ವಚ್ಛ ಮಾಡಿದ ನಂತರ ಉಳುಮೆಯನ್ನು ಮಾಡಿ ಚೆನ್ನಾಗಿ ಉಳುಮೆ ಮಾಡಬೇಕು. ಬಿಸಿಲಿಗೆ ಆ ಮಣ್ಣು ತುಂಬಾ ಚೆನ್ನಾಗಿ ಎಕ್ಸ್ಪೋಸ್ ಆಗಬೇಕು. ಆ ಉಳುಮೆ ಆದ ನಂತರ ಮೊದಲನೇ ವಾರದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು. ಈಗ ಮೊದಲನೇ ವಾರದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟು ಮಣ್ಣನ್ನು ನಾವು ಚೆನ್ನಾಗಿ ಫಲವತ್ತುಗೊಳಿಸಬೇಕು. ಮತ್ತೆ 3-4 ವಾರದ ಒಳಗಡೆ ಕಟಾವು ಮಾಡಿದ 3-4 ವಾರದ ಒಳಗಡೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವಾಗ ಕಟಾವು ಮಾಡಿದ ಕೂಡಲೇ ಕೊಡಬಾರದು ರೈತರುಗಳು, ಯಾಕೆಂದ್ರೆ ಅಲ್ಲಿ ಎಲೆಗಳೇ ಇರೋದಿಲ್ಲ, ಅದರಿಂದ ನೀರು ಆವಿಯಾಗಿ ನೀರನ್ನು ಹಿಡಿದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಗಿಡಕ್ಕಿರೋದಿಲ್ಲ. ಸೊ ಹಾಗಾಗಿ 3-4 ವಾರದ ಮಧ್ಯದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಹೆಚ್ಚಿನ ಸಂದರ್ಭದಲ್ಲಿ ನೀರು ಹಾಯಿಸಿ ಅದನ್ನು ನಾವು ಕೊಡಬೇಕು. ಆ ರೀತಿ ಆದಾಗ ಅದು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳು ನೀರಿನಲ್ಲಿ ಕರಗಿ ಗಿಡಕ್ಕೆ ಅನುಕೂಲ ಆಗುತ್ತೆ. ಇನ್ನು ಇಲ್ಲಿ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಅದನ್ನು ಕೊಟ್ಟಿಗೆ ಗೊಬ್ಬರ ಜೊತೆಯಲ್ಲೇ ಮಿಶ್ರಣ ಮಾಡಿ ಕೊಡಬೇಕು. ಯಾಕೆಂದರೆ ಈ ಜೈವಿಕ ಗೊಬ್ಬರಗಳಲ್ಲಿ ಜೀವಿಗಳಿರ್ತವೆ, ಬ್ಯಾಕ್ಟೀರಿಯಾಗಳಿರ್ತವೆ. ಇವುಗಳ ಬೆಳವಣಿಗೆಗೆ ಅಲ್ಲಿರ್ತಕ್ಕಂಥ ಸಾವಯವ ವಸ್ತುಗಳು ಮುಖ್ಯ. ಹೌದು, ನಾವು ಇದನ್ನ ರಾಸಾಯನಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿದಾಗ ಏನಾಗ್ತದೆ, ಯೂರಿಯಾ ಅಥವಾ ಎನ್ ಪಿ ಕೆ ಅದರ ಜೊತೆ ಮಿಶ್ರಣ ಮಾಡಿದಾಗ ಅವುಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬ್ಯಾಕ್ಟೀರಿಯಾಗಳು ನಾಶ ಆಗ್ತವೆ. ಅದಕ್ಕೋಸ್ಕರ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ನಾವು ಏನು ಹೇಳ್ತೀವಿ ಅದ್ರ ಜೊತೆ ಜೈವಿಕ ಗೊಬ್ಬರಗಳನ್ನು ಕೊಟ್ಬಿಡಿ. 3-4 ವಾರದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಚೆನ್ನಾಗಿ ಉಳುಮೆ ಮಾಡಿ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ರೆ ಉತ್ತಮವಾದ ಇಳುವರಿ ನಾವು ಪಡೆಯಬಹುದು. ರೈತ ಬಾಂಧವರೇ, ತಮಗೆ ಹಿಪ್ಪನೇಳೆ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಆರ್ ಎಂ ಶಿವಪ್ರಕಾಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-82-3618. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 944-82-3618. ತುಂಬ ಸಂತೋಷ ಡಾಕ್ಟರ್ ಶಿವಪ್ರಕಾಶ್ ಅವರೇ. ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹಿಪ್ಪನೇಳೆ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಿಪ್ಪು ನೇರಳೆ ತಳಿಗಳು ಮತ್ತು ಬೇಸಾಯ ಈ ವಿಷಯವಾಗಿ ತಲಘಟ್ಟಪುರದ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿಗಳಾಗಿರುವ ಡಾ ಆರ್ ಎಂ ಶಿವಪ್ರಕಾಶ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇದು ಇಂದಿನ ಕೃಷಿ ರಂಗ. ನಾಳಿನ ಕೃಷಿ ರಂಗದಲ್ಲಿ ಸಂಜೆ 5:30 ಗ್ರಾಮೀಣ ಜನರ ಮಾನಸಿಕ ಆರೋಗ್ಯ ವರ್ಧನೆ ಕುರಿತು ಮಾನಸಿಕ ಆರೋಗ್ಯ ತಜ್ಞರಾದ ಡಾ ಎಚ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ 6:30 ಅವಲೋಕನ. 6:51 ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 7:02 ಹಾಗೂ 7:45 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:05 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. ಭಾಗ್ಯ ಕಾ ಖೇಲ್, ನೂತನ್ ದೇಸಾಯಿ ಅವರಿಂದ ಸಣ್ಣ ಕಥೆ, ಅನಂತರ ಅನಿತಾ ಶರ್ಮಾ ಅವರಿಂದ ಸ್ವರಚಿತ ಕವನಗಳ ವಾಚನ. 9:30 ರಾಷ್ಟೀಯ ಕ್ರೀಡಾ ಸಂಚಿಕೆ, ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾಗಜೀನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ದ ಪವರ್ ಆಫ್ ಲಿಸ್ನಿಂಗ್ ನ್ಯೂ ನಾಲೆಜ್ ಸೀರೀಸ್ ದೆಹಲಿ ಕೇಂದ್ರದಿಂದ. 10:35 ತೂಗು ಮಂಚ. 11:00 ಚಿತ್ರಗೀತೆಗಳು. ಇವಿಷ್ಟು ಇಂದಿನ ಕಾರ್ಯಕ್ರಮಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ